ಅದರಿಂದಾಗಿ ಮಣ್ಣು ಎಲ್ಲ ಹಾಳಾಗ್ತದೆ, ಮಣ್ಣಿನ ಒಂದು ಫಲವತ್ತತೆ ಹೋಗ್ತದೆ, ಮಣ್ಣು ಮತ್ತೆ ಮಣ್ಣಿನ ರಸಸಾರಗಳೆಲ್ಲ ಕಡಿಮೆ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ನಾನು ಸಾವಯವವನ್ನು ಆಯ್ಕೆ ಮಾಡಿದೆ. ಈಗ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಸಾವಯವ ಕೃಷಿಯನ್ನು ಅಳವಡಿಸುವಂತಹದ್ದು ಮತ್ತು ಕೆಲವು ಭಾಗ ಸಾವಯವ ಗೊಬ್ಬರವನ್ನು ಹಾಕೊಂಡು ಒಂದಷ್ಟು ಪೂರಕವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕುವಂತಹದ್ದು ಯಾವುದನ್ನು ಆಯ್ಕೆ ಮಾಡಿದ್ರೆ ಒಳ್ಳೇದು ಅಂದ್ರೆ, ಸಾವಯವ ಅಂತ ಹೇಳಿದ್ರೆ ಸಾವಯವದೊಟ್ಟಿಗೆ ಈ ಕೆಮಿಕಲ್ ಅಂದ್ರೆ ಈ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಕೂಡ ನಾವು ಮೊದಲು ಮಾಡ್ತಾ ಇದ್ದೆವು. ಕ್ರಮೇಣ ಅದರಲ್ಲಿ ನನಗೆ ಅಷ್ಟೊಂದು ದೊಡ್ಡ ಒಂದು ಇದು ಕಾಣಲಿಲ್ಲ ನನಗೆ. ಅಂದ್ರೆ ಅಂತ ಹೇಳಿದ್ರೆ ಈ ರೋಗಗಳು ಜಾಸ್ತಿ ಆಗ್ತಾ ಬಂತು ಒಂದು ಕಾರಣ, ಮತ್ತೆ ಹೆಚ್ಚು ನೀರು ಬಿಡಬೇಕಾಗ್ತದೆ ಅಂದ್ರೆ ಗಿಡಗಳಿಗೆ ಜಾಸ್ತಿ ನೀರು ಬಿಡಬೇಕು. ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಗಿಡಗಳಿಗೆ ನೀರು ಜಾಸ್ತಿ ಬೇಕೇ ಬೇಕು ಆಗ್ತದೆ. ರಾಸಾಯನಿಕ ಗೊಬ್ಬರ ಹೌದು, ರಾಸಾಯನಿಕ ಗೊಬ್ಬರ ಹಾಕಿದ್ರು. ಅದಕ್ಕೆ ಅದರ ಬಗ್ಗೆ ಕೆಲವೆಲ್ಲ ವಿಚಾರ ನಾನು ತಿಳ್ಕೊಂಡು ಅದಕ್ಕೆ ಸಂಪೂರ್ಣವಾಗಿ ನಾವೀಗ ಸಾವಯವ ಗೊಬ್ಬರವನ್ನು ಹಾಕಿ ಮಾಡ್ತಾ ಇದ್ದೇನೆ. ಈ ಸಾವಯವ ಕೃಷಿಯನ್ನು ಬೇರೆ ಬೇರೆ ರೂಪದಲ್ಲಿ ಮಾಡುವುದಕ್ಕೆ ಅವಕಾಶ ಇದೆ. ಹಟ್ಟಿ ಗೊಬ್ಬರವನ್ನು ಹಾಕಬಹುದು, ಕಾಂಪೋಸ್ಟ್ ಹಾಕಬಹುದು, ಎರೆಗೊಬ್ಬರ ಹಾಕಬಹುದು, ಆಡಿನ ಗೊಬ್ಬರ, ಕೋಳಿ ಗೊಬ್ಬರ, ಮೀನಿನ ಗೊಬ್ಬರ ಎಲ್ಲ ಗೊಬ್ಬರವನ್ನು ಕೂಡ ಹಾಕಬಹುದು. ಸ್ಥಳೀಯವಾಗಿ ಸಿಗುವಂತಹ ಈ ಒಂದು ಕೃಷಿ ತ್ಯಾಜ್ಯ ಏನಿದೆಯೋ ಅದನ್ನೇ ಬಳಕೆ ಮಾಡಿಕೊಂಡು ಸಾವಯವ ಕೃಷಿಯನ್ನು ಹೇಗೆ ಮಾಡಬಹುದು? ಸ್ಥಳೀಯವಾಗಿ ಸಿಗುವಂತ ಅಂತ ಹೇಳಿದ್ರೆ ಹಸಿರೆಲೆ ಗೊಬ್ಬರ, ಮತ್ತೆ ಹಟ್ಟಿ ಗೊಬ್ಬರ, ಮತ್ತೆ ಬೂದಿ, ಇವುಗಳನ್ನೆಲ್ಲ ಹಾಕಿ ಮಾಡುವಂತದ್ದು ಸ್ಥಳೀಯವಾಗಿ ಸಿಗುವಂತ ಒಂದು ಗೊಬ್ಬರ ಅಂತ ಹೇಳ್ಬಹುದು. ಅಡಿಕೆಯ ಪರಿಸರದಲ್ಲಿ ಏನೇನು ಸಾವಯವ ವಸ್ತುಗಳು ಸಿಗ್ತವೆ ನಿಮಗೆ? ಅಡಿಕೆ ಪರಿಸರದಲ್ಲಿ ಅಂತ ಹೇಳಿದ್ರೆ ಈ ಅಡಿಕೆ ಮರದ ಹಾಳೆ, ಮತ್ತೆ ಅದರ ಸೋಗೆ, ಮತ್ತೆ ಕಸ ಕಡ್ಡಿ, ಹುಲ್ಲು ಕಡ್ಡಿಗಳು, ಇದನ್ನು ಹಾಕಿ ಕೂಡ ಮಾಡಿ ಮಲ್ಚಿಂಗ್ ಮಾಡಿ ಮತ್ತೆ ಕೂಡ ಅದರ ಮೇಲೆ ಸಾವಯವವನ್ನು ಹಾಕಿ ಗೊಬ್ಬರವನ್ನು ಹಾಕಿ ಮಾಡಬಹುದು. ಈಗ ಹಟ್ಟಿ ಗೊಬ್ಬರವನ್ನು ಈ ಸಾವಯವ ಪದಾರ್ಥದ ಮೇಲೆ ಹಾಕುವಂತಹದ್ದು? ಹೌದು. ಈಗ ವರ್ಷದ ಯಾವ ಸಮಯ ಈ ಸಾವಯವ ಗೊಬ್ಬರವನ್ನು ಕೊಡುವುದಕ್ಕೆ ಸೂಕ್ತವಾಗಿದೆ? ಸೆಪ್ಟೆಂಬರ್ ನಿಂದ ಸಾಧಾರಣ ಮೇ ಒಳಗೆ. ಸೆಪ್ಟೆಂಬರ್ ನಿಂದ ಅಂದ್ರೆ ಮಳೆಗಾಲದಲ್ಲಿ ಕೊಡಬಾರದು, ಮಳೆಗಾಲದಲ್ಲಿ ಕೊಡಬಾರದು, ನಾಲ್ಕು ತಿಂಗಳು, ಮೂರಿಂದ ನಾಲ್ಕು ತಿಂಗಳು ಕೊಡಬಾರದು. ಸೆಪ್ಟೆಂಬರ್ ಇಂದ ಮೇ ಒಳಗೆ ಕೊಡಬಹುದು. ಬೇಸಿಗೆ ಕೊಡಬಹುದು, ನೀರು ಯಥೇಚ್ಛವಾಗಿ ಇರಬೇಕು, ಯಥೇಚ್ಛವಾಗಿ ನೀರು ಇರುವ ಕಾರಣ ಕೊಡಬಹುದು. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಸಿಂಗಾರ ಬಿಡುವಂತ ಒಂದು ಸಮಯ, ಅದಕ್ಕಿಂತ ಮೊದಲು ಗೊಬ್ಬರ ಕೊಡುದು ಅಂದ್ರೆ ಹೇಗೆ, ನಂತರ ಕೊಟ್ಟರೆ ಏನು ಉಪಯೋಗ? ನೋಡಿ, ಈ ಸೆಪ್ಟೆಂಬರ್ ದಲ್ಲಿಯೇ ಕೊಟ್ರೆ ಒಳ್ಳೇದು, ಯಾಕಂತ ಹೇಳಿದ್ರೆ ಹಿಂಗಾರ ಬಿಡುವ ಮೊದಲು ಅಂದ್ರೆ ಒಂದು ತಿಂಗಳ ಮೊದಲು ಈ ಸೆಪ್ಟೆಂಬರ್ ದಲ್ಲಿ ಕೊಟ್ರೆ ಈ ಹಿಂಗಾರದಲ್ಲಿ ಬರುವಂತಹ ಫಸಲುಗಳು ಅಂದ್ರೆ ಅಡಿಕೆ ಇದು ಆ ವರ್ಷ ಫಸಲು ಸಿಗ್ತದೆ. ಲೇಟ್ ಆಗಿ ಕೊಟ್ರೆ ಮುಂದಿನದಕ್ಕೆ ಸಿಗ್ತದೆ, ಯಾಕಂದ್ರೆ ಮಳೆಯನ್ನು ನೋಡಿಕೊಂಡು ನೀರಾಶ್ರಯ, ಯಾಕಂದ್ರೆ ಬಯಲು ಪ್ರದೇಶದಲ್ಲಿ ನೀರು ಜಾಸ್ತಿ ಇರ್ತದೆ, ಆದ ಕಾರಣ ಸೆಪ್ಟೆಂಬರ್ ದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಬೇಸಿಗೆಯಲ್ಲಿಯೇ ಕೊಡಬೇಕಾಗ್ತದೆ. ಕೆಲವು ಆಯ್ಕೆ ಮಾಡಿಕೊಂಡು ಹಾಗೆ ಮಾಡ. ಈಗ ಅಡಿಕೆ ತೋಟದಲ್ಲಿ ಈ ಹಸಿರೆಲೆ ಗೊಬ್ಬರ ಅಂತ ಮಾಡುದು ಬಹಳಷ್ಟು ಕಷ್ಟ, ಇದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಉಂಟಾ? ಅಡಿಕೆ ತೋಟಕ್ಕೆ ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ಕಳೆ ಮೇನ್ ಅಂದ್ರೆ, ತೋಟದಲ್ಲಿ ಇರುವಂತ ಕಳೆಗಳೇ ಸಾಧಾರಣ ಮಟ್ಟಿಗೆ ನಮಗೆ ಸುಲಭದಲ್ಲಿ ಸಿಗುವಂತದ್ದು ಹಸಿರೆಲೆ ಗೊಬ್ಬರ ಅಂದ್ರೆ ಅದೇ. ಮತ್ತೆ ಅದರ ಬದುವಲ್ಲಿ ಇರುವಂತ ಗಿಡಗಂಟಿಗಳನ್ನು ಕಡಿದು ಹಾಗೆ ಸಹ ಹಾಕಬಹುದು, ಆತರ ಮಾಡಿದ್ರು ಮಾಡಬಹುದು. ಕಳೆ ಕೊಚ್ಚುವುದು ಅಂದ್ರೆ ವರ್ಷಕ್ಕೆ 2 ಸಾರಿ ಮಾಡಬೇಕಾಗ್ತದೆ ಅಲ್ಲ, ಹೆಚ್ಚಾಗಿ ಈ ಕಡೆ ಎಲ್ಲ ಒಂದೇ ಸಲವೇ ಮಾಡುದು ಅಂದ್ರೆ, ಈಗ ಈ ವೀಡರ್ ಎಲ್ಲ ಬಂದ ಕಾರಣ ಆಗಾಗ ಮಾಡಿ ಸರ್ ಕಳೆ ಕೊಚ್ಚಿ ಎಲ್ಲ ಮಾಡಿ ಬುಡಕ್ಕೆಲ್ಲ ಹಾಕುವ ವ್ಯವಸ್ಥೆ ಮಾಡಬಹುದು. ಈಗ ನೀರಾವರಿ ವ್ಯವಸ್ಥೆಯ ಬಗ್ಗೆ ಹೇಳಿ, ಈಗ ಸ್ಪ್ರಿಂಕ್ಲರ್ ನೀರನ್ನು ಅಳವಡಿಸುವುದಿದ್ರೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡಬೇಕು, ನೀರು ಹೆಚ್ಚು ಅಥವಾ ಕಮ್ಮಿ ಆದ್ರೆ ಏನೇನು ಪರಿಣಾಮಗಳು ಆಗ್ತವೆ? ತೋಟದ ಜಾಗವನ್ನು ನೋಡಿಕೊಂಡು ನಾವು ಹೇಗೆ ಯಾವ ಬಯಲು ಸೀಮೆಯ ಬೆಟ್ಟು ಗದ್ದೆ ಅಲ್ಲ ಮಜಲು ಗದ್ದೆ ಅಂತ ನೋಡಿಕೊಂಡು ಆತರ ನೀರು ಬಿಡಬೇಕು. ಬಯಲು ಗದ್ದೆಯಲ್ಲಿ ಮಾಡುದಂತಾದ್ರೆ ಒಂದು 10 ದಿವಸಕ್ಕೊಮ್ಮೆ, 12 ದಿವಸಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ ಬಿಟ್ಟರೆ ಸಾಕಾಗ್ತದೆ ನೀರನ್ನು. ಬೆಟ್ಟು ಪ್ರದೇಶಕ್ಕಾದ್ರೆ ಒಂದು 4 ದಿವಸ ಕಡಿಮೆ ಇದು ಮಾಡಿ ಅಂತರದಲ್ಲಿ ಮಾಡಬಹುದು. ಮತ್ತೆ ಸ್ವಲ್ಪ ಒಣಭೂಮಿಯಲ್ಲಿ ಆದ್ರೆ ಸ್ವಲ್ಪ ಬೇಗ, ಇನ್ನೂ 2 ದಿವಸ ಬೇಗ ನೀರಾವರಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಈ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಾವು ನೀರು ಸ್ವಲ್ಪ ಜಾಸ್ತಿಯೇ ಕೊಡಬೇಕಾಗ್ತದೆ. ಸಾವಯವ ಗೊಬ್ಬರ ಅಂತ 10 ದಿವಸಕ್ಕೊಮ್ಮೆ ಕೊಟ್ಟರೆ ಸಾಕಾಗ್ತದೆ. 4 ದಿವಸ ಕೊಟ್ಟರೆ ಸಾಕಾಗ್ತದೆ. ನಾವೊಂದು ಅಳವಡಿಸಿ ನೋಡಿದ್ದೇವೆ, ನಮಗೆ ಅದರ ಪ್ರಯೋಜನ ಸಿಕ್ಕಿದೆ. ನೀರು ಜಾಸ್ತಿ ಆದ್ರೆ ಏನು ಸಮಸ್ಯೆ ಬರುತ್ತೆ? ನೀರು ಜಾಸ್ತಿ ಆದ್ರೆ ಒಂದು ಕ್ರಿಮಿ ಕೀಟಗಳು ಜಾಸ್ತಿ ಆಗ್ತದೆ, ಒಂದು ಮೈನ್ ಆಗಿ ಕೊಳೆ ರೋಗ, ಮತ್ತೆ ಅಡಿಕೆ ಬೇರು ಹುಳ, ಇದು ಈ ಕೀಟಗಳೆಲ್ಲ ಜಾಸ್ತಿ ಆಗ್ತದೆ. ಆದ ಕಾರಣ ನೀರನ್ನು ಆದ ಎಷ್ಟು ಬೇಕಷ್ಟೇ ಕೊಡಬೇಕು ಗಿಡಗಳಿಗೆ. ಯಥೇಚ್ಛವಾಗಿ ನೀರು ಕುಡ್ದೆ ನೀರು ಹಾಕಿದ್ರೆ ಈ ಕೊಳೆ ರೋಗಗಳು, ಕೆಲವು ರೋಗಗಳು, ಕಾಯಿಲೆಗಳು ಜಾಸ್ತಿ ಆಗ್ತದೆ. ಮತ್ತೆ ಸಣ್ಣ ಎಳೆ ಅಡಿಕೆ ಉದುರುದು, ಇಂಥದೆಲ್ಲ ಸಮಸ್ಯೆಗಳು ಬರ್ತದೆ. ಮಳೆಗಾಲದಲ್ಲಿ ಕೊಳೆ ರೋಗ ಜಾಸ್ತಿ ಆಗ್ತದೆ. ಆದ ಕಾರಣ ನಾವು ಎಷ್ಟು ಬೇಕಷ್ಟೇ ನೀರಾವರಿ ಒದಗಿಸಬೇಕು. ಸಾಮಾನ್ಯವಾಗಿ ಅಡಿಕೆ ತೋಟದ ಒಂದು ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಚೆನ್ನಾಗಿ ಗಾಳಿ ಬೆಳಕು ಇರುವಂತಹ ಒಂದು ವ್ಯವಸ್ಥೆ ಬೇಕು ಅಂತ ಹೇಳ್ತೀವಿ. ಆ ತೋಟದ ಸುತ್ತಮುತ್ತ ಒಂದಷ್ಟು ಹಲಸಿನ ಗಿಡಗಳು ಮಾವಿನ ಗಿಡಗಳು ಇರುವಂತದ್ದು ಒಂದು ಸಂಪ್ರದಾಯ ಇರ್ತದೆ. ಇದರಿಂದಾಗಿ ಅಡಿಕೆಗೆ ಯಾವ ರೀತಿ ತೊಂದರೆ ಆಗ್ತದೆ? ತೆಂಕು ಬದಿಯಲ್ಲಿ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ಶೇಡ್ ಬೇಕು, ಅಂದ್ರೆ ಸ್ವಲ್ಪ ನೆರಳಿದ್ರೆ ಒಳ್ಳೇದು. ಯಾಕೆಂದ್ರೆ ಈ ಮಳೆಗಾಲಕ್ಕೆ ಮೊದಲು ಈ ಅದನ್ನು ಸ್ವಲ್ಪ ಕಟ್ಟಿಂಗ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮಳೆಗಾಲದಿಂದ ಒಂದು 3-4 ತಿಂಗಳಷ್ಟು ಬಿಸಿಲು ಇರುವುದಿಲ್ಲ, ಅದನ್ನು ಕಟ್ ಮಾಡಿ ಬಡಕ್ಕೆ ಹಾಕಬಹುದು. ಆಮೇಲೆ ಕಟ್ಟಿಂಗ್ ಮಾಡಬಾರ್ದು, ಅಂದ್ರೆ ಜಾಸ್ತಿ ಮರಗಳು ಇರಬಾರ್ದು, ನೆರಳು ಇರಬಾರ್ದು, ಗಾಳಿ ಆಡಬೇಕು. ಅಡಿಕೆ ಮರಗಳಿಗೆ ಗಾಳಿ ಆಡಿದ್ರೇನೆ ನಮಗೆ ಸ್ವಲ್ಪ ರೋಗ ಬಾಧೆ ಎಲ್ಲ ಕಡಿಮೆ ಆಗ್ತದೆ. ಈಗ ಒಂದಷ್ಟು ಅಡಿಕೆ ಮರಗಳು ಮಳೆಗಾಲದಲ್ಲಿ ಗಾಳಿಗೆ ಮುರಿದು ಬೀಳುವಂತಹದ್ದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಟೊಳ್ಳಾಗಿ ಮುರಿದು ಬೀಳಬಹುದು, ಇಂತಹ ಒಂದು ಸಮಸ್ಯೆ ಬರ್ತದೆ. ಎಡೆ ಸಸಿ ಹಾಕುವುದಿದ್ರೆ ಏನು ಕ್ರಮವನ್ನು ಅನುಸರಿಸಬೇಕು, ಏನನ್ನ ಗಮನಿಸಬೇಕು? ಎಡೆ ಸಸಿ ಹಾಕುದು ಅಂತಿದ್ರೆ ನಾವು ಅಂತರವನ್ನು ನೋಡಿಕೊಂಡು ನಾವು ಹಾಕಬೇಕು. ಹಳೆ ಮರ ಈಗ ಅದು ಗಾಳಿಗೆ ಮುರಿದು ಬಿದ್ದಂತಾದ್ರೆ ಅದನ್ನು ನೋಡಿಕೊಂಡು ಆ ಜಾಗದಲ್ಲಿ ನಾವು ಎಡೆ ಗಿಡವನ್ನು ಹಾಕಬೇಕು. ಅಂದ್ರೆ ಬೆಳೆಯುವುದಕ್ಕೆ ಅವಕಾಶ ಇದ್ರೆ ಮಾತ್ರ ಹಾಕಬೇಕು. ಹೌದು, ಅಂದ್ರೆ ಅಂತರ ನೋಡಿಕೊಂಡು ಹಾಕಬೇಕು. ತುಂಬಾ ಅಂತರ ಕಡಿಮೆ ಇದ್ರೆ, ನೆರಳು ಜಾಸ್ತಿ ಬರುವಂತಾದ್ರೆ ಅಲ್ಲಿ ಎಡೆಗಿಡ ಹಾಕಬಾರದು. ಈಗ ಅಡಿಕೆಯಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿವೆ, ಈಗ ಮಂಗಳ ಶ್ರೀಮಂಗಳ ಬೇರೆ ಬೇರೆ ತಳಿಗಳಿವೆ, ಮೋಹಿತ್ ನಾಗರ ಇಂತದ್ದೆಲ್ಲ. ಎಡೆ ಸಸಿ ಹಾಕುವುದಕ್ಕೆ ಯಾವ್ದು ಸೂಕ್ತ? ಎಡೆ ಸಸಿ ಹಾಕಲಿಕ್ಕೆ ಮಂಗಳ ನಾವು ಹೈಬ್ರಿಡ್ ಅಂದ್ರೆ ಮಂಗಳ ಆಗ್ಲಿ ಇಂಟರ್ಸಿ ಆಗ್ಲಿ ಯಾವುದೇ ಕಾರಣಕ್ಕೂ ಎಡೆ ಸಸಿ ಅದಕ್ಕೆ ಹಾಕಬಾರದು ಅಂತೇಳಿ ಒಂದಿದೆ. ಯಾಕಂದ್ರೆ ಅದು ಹಾಕಿದ್ರೆ ಅಲ್ಲಿ ಅದು ಅದರ ಇದು ಗಂಟುಗಳದ್ದು ಉದ್ದ ಆಗ್ತದೆ, ಫಲ ಕಮ್ಮಿ ಬರ್ತದೆ. ಈ ಸ್ವಲ್ಪ ಅಂತರ ಜಾಸ್ತಿ ಇದ್ರೆ ಹಳೆ ಮರ ಅಂದ್ರೆ ಈ ನಮ್ಮ ಲೋಕಲ್ ತಳಿ ಆದ್ರೆ ಅದರ ಎಡೆಯಲ್ಲಿ ಅದ್ರ ಹಾಕಬಹುದು. ಅಂತರ ಜಾಸ್ತಿ ಇದ್ರೆ ಒಂದು 12 ಫೀಟ್ ಗಿಡದಿಂದ ಗಿಡಕ್ಕೆ 12 ಫೀಟ್ ಎಲ್ಲ ಇದ್ರೆ ಆ ಜಾಗಕ್ಕೆ ನಾವು ಅಂತರ ಗಿಡವನ್ನು ಹಾಕಬಹುದು. ಅಡಿಕೆಯ ಕೃಷಿಯ ಜೊತೆಗೆ ಅದರ ವಿಶೇಷವಾಗಿ ನೀವು ಸಾವಯವ ಕೃಷಿಯನ್ನು ಮಾಡುವುದ ಹಿನ್ನೆಲೆ ನೋಡಿದ್ರೆ ನೀವು ಹಸು ಸಾಕಣೆಯನ್ನು ಅಥವಾ ಹೈನುಗಾರಿಕೆಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ. ಇದರ ಬಗ್ಗೆ ಹೇಳಿ, ಇದರ ಒಂದು ದೈನಂದಿನ ಕ್ರಮಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ. ನಮ್ಮ ಹಿರಿಯ ಅಂದ್ರೆ ನಾವು ಹಸು ಸಾಕಣೆಯಲ್ಲಿ ಮೊದಲಿಂದಲೂ ಹಸು ಸಾಕಣೆ ಮಾಡ್ತಾ ಇದ್ದೇವೆ. ಅದನ್ನೇ ನಾನು ಸ್ವಲ್ಪ ಈಗಿನ ಒಂದು ಆಧುನಿಕ ಪದ್ಧತಿಯ ಮುಖಾಂತರ ಸ್ವಲ್ಪ ನಾನು ಅಳವಡಿಸಿ ಹಸು ಸಾಕಣೆಯನ್ನೇ ಮಾಡ್ತಾ ಇದ್ದೇನೆ. ಅದನ್ನ ಒಂದು 20-25 ವರ್ಷದಿಂದ ನಾವು ಈಗ ಇದನ್ನು ಮಾಡ್ತಾ ಇದ್ದೇನೆ. ಅದೇ ಸಾವಯವ ನಾನು 18 ವರ್ಷ ಆಯ್ತು. ಈ ಅದರದ್ದೇ ಅಂದ್ರೆ ಅದರ ಗೋಬರ್ ಗ್ಯಾಸ್ ಇದೆ, ಹಟ್ಟಿ ತೊಳೆದ ನೀರು ಗೋಬರ್ ಗ್ಯಾಸ್ ಇದ್ದು ಎಲ್ಲ ಅದನ್ನು ಒಂದೇ ದೊಡ್ಡ ಒಂದು ಟ್ಯಾಂಕಿ ಮಾಡಿದ್ದೇವೆ, ಶೇಖರಣೆ ಮಾಡಿ ಅದನ್ನು ನಾವು ಎಲ್ಲ ಗಿಡಗಳಿಗೆ ನಾವು ಅದನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಸಪರೇಟ್ ಆಗಿ ಪೈಪ್ ಲೈನ್ ಮಾಡಿದ್ದೇವೆ. ಅದನ್ನು ಪ್ರತಿ ವರ್ಷಕ್ಕೆ ಅಡಿಕೆ ಮರಕ್ಕಾದ್ರೆ 3 ಸಲ ನಾವು ಕೊಡ್ತೇವೆ ಅದನ್ನು ಸ್ಲರಿಯನ್ನು, ಮತ್ತೆ ಬಾಕಿ ತರಕಾರಿಗೆಲ್ಲ ಕೊಡ್ತೇವೆ. ಬಹುಶಃ ಹೈನುಗಾರಿಕೆಗೆ ನಿಮ್ಮ ಶ್ರೀಮತಿಯವರನ್ನ ಆಮೇಲೆ ಮಾತನಾಡಿಸುವ. ಈಗ ಜೇನು ಕೃಷಿಯ ಬಗ್ಗೆ ಹೇಳಿ, ಆ ಜೇನು ಕೃಷಿಯಲ್ಲಿ ನೀವು ಹೇಗೆ ತೊಡಗಿಸಿಕೊಂಡಿದ್ರಿ, ಇದರ ಒಂದು ಮಹತ್ವ ಏನು? ಜೇನು ಕೃಷಿ ಅಂದ್ರೆ ನನಗೆ ಮೊದಲು ಜೇನು ನೊಣ ಅಂತಂದ್ರೆ ನಾನು ಓಡ್ತಾ ಇದ್ದೆ, ಅಂದ್ರೆ ಒಂದು ಕಚೇರಿ ನಾನು ಓಡ್ತಾ ಇದ್ದೆ. ಯಾಕಂದ್ರೆ ಅದರ ಬಗ್ಗೆ ಟ್ರೈನಿಂಗ್ ಗೆ ನಾವು ಹೋದೆವು, ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಟ್ರೈನಿಂಗ್ ಗೆ ಹೋದೆವು. ಎಲ್ಲಿ ಟ್ರೈನಿಂಗ್ ಪಡ್ಕೊಂಡು? ಇಲ್ಲಿ ಪೆರ್ನೆಯಲ್ಲಿ. ಹಾಗೆ ಹೋದಾಗ ಜೇನು ಸೊಸೈಟಿಯಿಂದ ಮಾಡಿದ್ರು, ಜೇನು ಸೊಸೈಟಿಯಿಂದ ಮಾಡಿದ್ದಾರೆ. ಹೌದು, ಹಾಗೆ ಅದರ ಬಗ್ಗೆ ಹೋಗಿ ಸ್ವಲ್ಪ ಉತ್ಸಾಹ ಬಂತು. ಹಾಗೆ ನಾವು ಅದನ್ನೆಲ್ಲ ಹಿಡಿಯುವುದು ಹೇಗೆ ಅಂತೆಲ್ಲ ಟ್ರೈನಿಂಗ್ ಕೊಟ್ರು. ಆಮೇಲೆ ನಾನು ಜೇನು ಸಾಕಣೆಯನ್ನು ಶುರು ಮಾಡಿದೆ. ಈಗ ಜೇನು ಚುಚ್ಚುವುದಿಲ್ಲ? ಈಗ ಜೇನು ಚುಚ್ಚುತ್ತದೆ, ಆದ್ರೆ ಅದನ್ನ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಚುಚ್ಚುವುದಿಲ್ಲ. ಸ್ವಲ್ಪ ಹೇಳ್ಬಿಡಿ ನಮಗೂ ಕೂಡ, ಹೇಗೆ ಅದು ಹೇಗೆ ಅಂತ ಹೇಳಿದ್ರೆ, ಜೇನು ಪೆಟ್ಟಿಗೆಯನ್ನು ನಾವು ಯಾವಾಗಲೂ ನಾವು ಸ್ವಲ್ಪ ಶಾಂತ ರೀತಿಯಲ್ಲಿ ನಾವು ಅದನ್ನು ಓಪನ್ ಮಾಡಬೇಕು. ಅದನ್ನು ಏರಿಯನ್ನು ಅಥವಾ ಚೌಕಟ್ಟನ್ನು ತೆಗೆಯುವುದೆಲ್ಲ ಶಾಂತ ರೀತಿಯಿಂದ ತೆಗೆದು ಗಡಿಬಿಡಿ ಮಾಡಬಾರದು. ಜಾಗ ಅಷ್ಟು ಅಂದ್ರೆ ಕೈಯೆಲ್ಲ ಸ್ವಲ್ಪ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಆಗಿರಬೇಕು, ಬೆವರ್ ವಾಸನೆ ಬರಬಾರದು. ಶುದ್ಧತೆಯಲ್ಲಿದ್ದು ನಿಧಾನವಾಗಿ ಅದನ್ನು ಎತ್ತಿದ ನೋಡಿದ್ರೆ ಏನು ಮಾಡುದಿಲ್ಲ. ಅದು ಸಾಮಾನ್ಯ ಮೋಡ ಕವಿದ ವಾತಾವರಣ ಇದ್ರೆ ಚುಚ್ಚುದು ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಮೋಡ ಕವಿದ ವಾತಾವರಣ ಇರ್ತದೆ. ಆಮೇಲೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವುದೇ ಕಾರಣಕ್ಕೆ ಪೆಟ್ಟಿಗೆಯನ್ನು ಓಪನ್ ಮಾಡಿ ನೋಡಬಾರದು. ಯಾಕೆ ಅದು? ಅದು ಬೆಳಿಗ್ಗೆ ಅಂತ ಹೇಳಿದ್ರೆ ಅವುಗಳಿಗೆ ಹಸುವಾಗಿರ್ತದೆ, ಅದು ಹಸುವಿನಲ್ಲಿ ಇರ್ತದೆ. ಅವಾಗ ಅದು ಹೋಗಿ ಪರಾಗವನ್ನು ತರುವ ಒಂದು ಗಡಿಬಿಡಿಯಲ್ಲಿ ಇರುವಾಗ ನಾವು ಅದಕ್ಕೆ ಮುಟ್ಟಬಾರದು. ಯಾಕೆ 11 ಗಂಟೆಯಿಂದ 4 ಗಂಟೆ ಒಳಗೆ ಅದನ್ನು ಮಧ್ಯಾಹ್ನದ ಹೊತ್ತು ಒಳ್ಳೇದು, ಆಗ ಅದಷ್ಟೊಂದು ಚುಚ್ಚುವುದಿಲ್ಲ. ಆಮೇಲೆ ಈಗ ಜೇನು ಕುಟುಂಬದಲ್ಲಿ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ ವರ್ಷ ಪೂರ್ತಿ? ಜೇನು ಕುಟುಂಬದಲ್ಲಿ ಮೊದಲನೇದಾಗಿ ಅದನ್ನು ಸರಿಯಾಗಿ ನಾವು ವಾರಕ್ಕೊಮ್ಮೆ ಅದನ್ನು ಅಡಿಮಣೆ ಮತ್ತೆ ಇದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಮತ್ತೆ ಅದಕ್ಕೆ ಅಕಸ್ಮಾತ್ ಮಳೆಗಾಲದಲ್ಲಿ ಅದಕ್ಕೆ ಆಹಾರ ಕಡಿಮೆ ಅಂತ ಆದ್ರೆ ಸಕ್ಕರೆ ನೀರನ್ನು ಅದಕ್ಕೆ ಆಹಾರ ಕೊಡಬೇಕು, ವಾರಕ್ಕೊಮ್ಮೆ ಅದನ್ನು ಕೊಡಬೇಕು. ಮತ್ತೆ ಕಣಜದ ಹುಳು ಬರದ ಹಾಗೆ ಸ್ವಲ್ಪ ನೋಡಿಕೊಳ್ಬೇಕು, ಬರದಾಗಿ. ಇತ್ತೀಚಿನ ಒಂದು 5 ವರ್ಷದಿಂದ ನನಗೆ ನಮ್ಮ ಒಬ್ರು ಜೇನು ಕೃಷಿಕರೊಬ್ರು ಹೇಳಿದ್ರು, ಈ ಹುತ್ತದ ಮಣ್ಣನ್ನು ಸ್ವಲ್ಪ ಅದನ್ನು ಕಲಸಿ ಈ ಗೇಟಿನ ಹತ್ರ ಅದಕ್ಕೆ ಹೋಗುವಷ್ಟು ಜಾಗ ಇಟ್ಟು ಇಡಬೇಕು ಅಂತೇಳಿ. ಅಲ್ಲ ಹುತ್ತ ಮಣ್ಣಿಗೆ ಬರುವುದಿಲ್ಲ, ಈ ಹುತ್ತದ ಮಣ್ಣಿಗೆ ಬರುವುದಿಲ್ಲ ಖನಿಜಗಳು. ಅದನ್ನ ನಾನು ಪ್ರಾಯೋಗಿಕ ಅಳವಡಿಸಿದ್ದೇನೆ, ಅದು ಸಕ್ಸಸ್ ಆಗಿದೆ. ಸರಿ ಹೇಳಿ, ಹುತ್ತದ ಮಣ್ಣನ್ನು ತೆಗೆದು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಬೇಕು ನೀರಾಗಿ, ಅದನ್ನು ಗೇಟಿನ ಮುಂಭಾಗದಲ್ಲಿ ದಪ್ಪಕ್ಕೆ ಅಂಟಿಸಬೇಕು. ಈ ನೊಣ ಹೋಗ್ಲಿಕ್ಕೆ ಮಾತ್ರ ಜಾಗ ಇಡಬೇಕು. ಹೌದು, ನೊಣ ಹೋಗ್ಲಿಕ್ಕೆ ಹೋಗುವಷ್ಟೇ ಜಾಗ ಇಡಬೇಕು. ಸಣ್ಣ ಏನಾದ್ರೂ ಇಟ್ಟು, ಕೋಲೆಲ್ಲ ಇಟ್ಟು ಇಟ್ಟು ಅದನ್ನ ಇಟ್ಟರೆ ಅಲ್ಲಿ ಕಣಜಗಳು ಬರುವುದಿಲ್ಲ, ಒಳಗಡೆ ಹೋಗುದಿಲ್ಲ. ಬರುದಿಲ್ಲ ವಾಸನೆಗೆ, ಬರುದೇ ಇಲ್ಲ. ಈ ಮಣ್ಣು ಇಟ್ಟರೆ ಎಷ್ಟು ದಿವಸ ಇರ್ತದೆ ಅದು ನೋಡಿ, ನಾವು 1 ವರ್ಷ ಆಯ್ತು, ಈಗಲೂ ಕೂಡ ಹಾಗೆ ಇದೆ. ಹೊಸ ವಿಚಾರವನ್ನ ನೀವು ಹೇಳ್ತಾ ಇದ್ರಿ ನೋಡುವ, ಅಳವಡಿಸಿಕೊಂಡು. ಸರಿ, ಈಗ ಪಾಲು ಮಾಡುವ ಬಗ್ಗೆ ಹೇಳಿ. ಜೇನು ಕುಟುಂಬಗಳನ್ನ ಕುಟುಂಬ ಪಾಲು ಮಾಡುದು ಅಂತ ಹೇಳಿದ್ರೆ, ಸಾಧಾರಣ ನವೆಂಬರ್ ಡಿಸೆಂಬರ್ ಒಂದು ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು. ವರ್ಷದಲ್ಲಿ ನವೆಂಬರ್ ಡಿಸೆಂಬರ್ ಒಳಗೆ ನಾವು ಅದನ್ನು ಜೀವನ ಕುಟುಂಬ ಪಾಲು ಮಾಡಬೇಕು. ಯಾವ ರೀತಿ ಪಾಲು ಮಾಡಬೇಕು ಅಂತೇಳಿ, ನೊಣಗಳ ಸಂಖ್ಯೆ ನೋಡಿಕೊಂಡು, ಗಂಡು ನೊಣ ಆಗಿದೆ ಅಂತ ನೋಡಿಕೊಂಡು, ರಾಣಿ ಮೊಟ್ಟೆ ಉಂಟು ಅಂತಾದ್ರೆ ಆ ಸಂದರ್ಭದಲ್ಲಿ ನಾವು ಅದನ್ನು ಪಾಲು ಮಾಡಬೇಕು. ಯಾಕಂದ್ರೆ ಯಾವ ಕಾರಣಕ್ಕೆ ಆ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಜೇನು ಪಾಲಾಗುವ ಟೈಮ್ನಲ್ಲಿ ನಾವು ಪಾಲು ಮಾಡ್ಬೇಕು, ಅಂದ್ರೆ ನವೆಂಬರ್ ಡಿಸೆಂಬರ್. ಆಮೇಲೆ ಜನವರಿಯಿಂದ ಮೇಲೆ ಮೇ ವರೆಗೆ ಆಹಾರ ಅಂದ್ರೆ ಜೇನು ತುಪ್ಪ ಆಗುವ ಸಮಯ, ಆವಾಗ ನಾವು ಪಾಲು ಮಾಡಬಹುದು. ಯಾಕಂದ್ರೆ ತುಪ್ಪದ ಇಳುವರಿ ಕಡಿಮೆ ಆಗ್ತದೆ. ಈಗ ಇನ್ನೊಂದು ಕೆಟ್ಟ ಒಂದು ಚಾಳಿ ಅಂತ ಅಂದ್ರೆ, ಬಹುಶಃ ಪಾಲಾಗುವಂತಹದ್ದು, ಹಾರಿ ಹೋಗುವಂತಹದ್ದು ಅಥವಾ ಕುಟುಂಬವನ್ನು ಬಿಟ್ಟು ಹೋಗುವಂತಹದ್ದು, ಇದರ ನಿರ್ವಹಣೆ ಹೇಗೆ? ಅದು ಕೆಲವು ಕುಟುಂಬಗಳು ಅಂತ ಹೇಳಿದ್ರೆ ಏನಂತಂದ್ರೆ, ಆಹಾರ ಇಲ್ಲ ಅಂತಾದ್ರೆ, ಪರಿಸರದಲ್ಲಿ ಆಹಾರ ಅವುಗಳಿಗೆ ಸಿಗುವುದಿಲ್ಲ, ಅಥವಾ ಜೇನು ಪೆಟ್ಟಿಗೆಯಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗಿದೆ, ಈ ಸಂದರ್ಭದಲ್ಲಿ ಅದು ಒಂದು ಪಾಲಾಗುವ ಒಂದು ಸೂಚನೆ ಕೊಡ್ತದೆ ನನಗೆ. ಆವಾಗ ಅದನ್ನು ನೋಡಿಕೊಂಡು ಅದನ್ನು ಪಾಲು ಮಾಡಬೇಕು. ಮತ್ತೆ ಒಂದು ಕೆಲವು ಕುಟುಂಬಗಳಿಗೆ ಒಂದು ಚಟ ಇರ್ತದೆ ಪಾಲಾಗುವುದು. ಏನು ಮಾಡಿ ನಾವು ಎಷ್ಟೇ ರಾಣಿ ಕಣವನ್ನು ತೆಗೆದ್ರು ಕೂಡ ಅದು ಮತ್ತೆ ಕೂಡ ರಾಣಿ ಕಣ ಮಾಡ್ತಾ ಕೆಲಸ ಮಾಡುವುದಿಲ್ಲ. ಈ ತರದೆಲ್ಲ ಇರ್ತದೆ, ಇರ್ಲಿಕ್ಕೆ ಮನಸ್ಸಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಪಾಲು ಮಾಡಲೇಬೇಕು, ಪಾಲು ಮಾಡಿ ಸ್ವಲ್ಪ ದೂರ ಇಟ್ಟೆಲ್ಲ ಮಾಡಬೇಕು. ಈ ಮೇಣದ ಚಿಟ್ಟೆ ಮತ್ತೆ ಇವು ಕಣಜದ ಹುಳ, ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಇರುವೆ ಬಾರದ ಹಾಗೆ, ಇರುವೆ ಬಾರದ ಹಾಗೆ ಅಂತ ಹೇಳಿದ್ರೆ, ಒಂದು ನಾವು ಜೇನು ಗೂಟಕ್ಕೆ ನೀರಿನ ವ್ಯವಸ್ಥೆಯನ್ನು ಇಟ್ಟು ಮಾಡಬಹುದು, ಇಲ್ಲದೆ ಬೇರೆ ಏನಾದರೂ ಅಕಸ್ಮಾತ್ ಏನಾದರೂ ಟಾರು ಅಥವಾ ಅಂಥದನ್ನೆಲ್ಲ ಬಳಿದುಕೊಂಡು ಮಾಡಬಹುದು. ಮತ್ತೆ ಮೇಣದ ಚಿಟ್ಟೆಗೆ ಬರದಾಗೆ ಮಾಡಲಿಕ್ಕೆ ಆಗುದಿಲ್ಲ, ಆದ್ರೆ ಅದಕ್ಕೆ ನಾವು ಕ್ಲೀನ್ ಇಡಬೇಕು. ಜೇನು ಅಡಿಮಣೆಯನ್ನು ಯಾವಾಗಲೂ ನಾವು ಕ್ಲೀನ್ ಇಡ್ತಾ ಇರಬೇಕು. ಹಳೆ ಏರಿಯನ್ನೆಲ್ಲ ತೆಗಿಬೇಕು, ಹಳೆ ಏರಿಯನ್ನು ಯಾವುದೇ ಕಾರಣಕ್ಕೆ ಇಡಬಾರದು. ಆದಷ್ಟು ಹೊಸ ಏರಿ ಕಟ್ಟುವ ಹಾಗೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಹಾಗೆಲ್ಲ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಸ್ವಲ್ಪ ಮೇಣದ ಚಿಟ್ಟೆ ಬರೋದು ಕಡಿಮೆ ಆಗ್ತದೆ. ಈಗ ಹಳೆಯ ಏರಿಗಳನ್ನು ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಸಂಗ್ರಹಿಸಿ ಇಡಬಹುದು, ಅದಕ್ಕೆ ನಾವು ಮೇಣದ ಚಿಟ್ಟೆ ಬರದಾಗೆ ವ್ಯವಸ್ಥೆ ಮಾಡಬೇಕು. ಅದನ್ನು ಮನೆ ಒಳಗೆ ಇಡಬಹುದು, ಒಂದು ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಆದಷ್ಟು ಬೇಗ ಅದನ್ನು ವ್ಯವಸ್ಥೆ ಮಾಡಬೇಕಂದ್ರೆ, ಕೊಡುವಂತ ಅಥವಾ ಮೇಣವನ್ನು ಕರಗಿಸಿ ಮುದ್ದೆ ಮಾಡಿ ಇಡುವಂತ ವ್ಯವಸ್ಥೆ ಮಾಡಬೇಕು. ಅದೇ ಏರಿಯನ್ನು ಮತ್ತೆ ಉಪಯೋಗಿಸಬಹುದು. ಅದು ಆಗ ಇಟ್ಟು ಅಲ್ಲ, ಆದ ತಕ್ಷಣ ಅಂದ್ರೆ ನಾವು ಹಳೆ ಏರಿ ಯಾವಾಗ ಉಂಟು ಅದನ್ನು ತೆಗೆದು ಆ ಕೂಡಲೇ ನಾವು ಸುಪರಿಗೆ ಕೊಡಬಹುದು, ಜೇನು ಕೋಣೆಗೆ ಕೊಟ್ಟರೆ ಒಳ್ಳೇದು. ಒಳ್ಳೇದು. ಈ ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದ್ರೆ ಪಾಲಕ ಸೂಚನೆ ಅದು ಶಾಲಕ ಸೂಚನೆ. ಇದರ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಗಂಡು ನೊಣ ಅಂದ್ರೆ ಅದಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಈ ಪೆಟ್ಟಿಗೆಯಲ್ಲಿ ಜಾಸ್ತಿ ನೊಣ ಇರದಾಗೆ ನೋಡಬೇಕು ನಾವು, ಯಾಕಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಆ ಸಮಯದಲ್ಲಿ ನಾವು ಜಾಸ್ತಿ ಆದ್ರೆ ಪಾಲು ಮಾಡಲೇಬೇಕು. ಯಾಕಂದ್ರೆ ಅವುಗಳಿಗೆ ಯಾವಾಗ ಪಾಲಾಗಬೇಕು ಅಂತ ಆಗುವ ಟೈಮ್ನಲ್ಲಿ ಮಾತ್ರ ಗಂಡು ನೊಣವನ್ನು ಅವುಗಳು ಮಾಡ್ತವೆ, ಬಾಕಿ ನಮ್ಮಲ್ಲಿ ಮಾಡ್ತವೆ, ಅವುಗಳೇ ಅದನ್ನು ಕೊಲ್ತದೆ ಬೇಡ ಅಂತಾದ್ರೆ. ಆ ರೀತಿಯಲ್ಲಿ ಮಾಡಿ ಮಾಡಬಹುದು. ಜೇನನ್ನು ತೆಗೆಯುವುದಕ್ಕೆ ತೆಗೆಯುವಂತ ಒಂದು ಮೆಷಿನ್ ಇದೆ, ಆಮೇಲೆ ಜೇನಿನ ಸಂಸ್ಕರಣೆ ಅಂದ್ರೆ ಏನೇನು ಮಾಡಬೇಕು? ಜೇನು ತೆಗೆದಾದ ಮೇಲಿಂದ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಅದನ್ನು ಗಾಳಿ ಅದನ್ನು ಇದು ಕಸ ಎಲ್ಲ ತೆಗೆದು ಗಾಳಿಸಿಟ್ಟು ಶುದ್ಧವಾದ ಸೋಸ್ಬೇಕು. ಸೋಸಿ ಶುದ್ಧವಾದ ಬಾಟ್ಲಿಯಲ್ಲಿ, ಗಾಜಿನ ಬಾಟ್ಲಿಯಲ್ಲೇ ಇಡಬೇಕು. ಗಾಜಿನ ಬಾಟ್ಲಿಯಲ್ಲಿ ಇಟ್ಟೆ ಶೇಖರಣೆ ಮಾಡಿ ಇಡಬೇಕು. ಪ್ಲಾಸ್ಟಿಕ್ ಬಾಟ್ಲ್ ಆದ್ರೆ ಏನು ಸಮಸ್ಯೆ? ಬಾಟ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಅದರ ಬಗ್ಗೆ ಕೆಮಿಕಲ್ ಎಲ್ಲ ಅದ್ರ ರಿಯಾಕ್ಷನ್ ಆಗ್ತದೆ ಅಂತ ಹೇಳುವ ಒಂದು ಅಭಿಪ್ರಾಯ ಉಂಟು. ಅದ ಕಾರಣ ಬಾಟ್ಲಿಯಲ್ಲಿ ತುಂಬಿಸಿ ಇಡಬೇಕು. ಆಮೇಲೆ ಒಂದಷ್ಟು ಸಮಯ ಬಿಸಿಲಿಗೆ ಇಡುವಂತಹದ್ದು ಅಥವಾ ಬಿಸಿನೀರಿನಲ್ಲಿ ಇಡುವಂತಹ, ಈ ಸೂಪರಲ್ಲಿ ಇರುವಂತ ಇದನ್ನು ಜೇನು ಏರಿಯನ್ನು ನಾವು ತೆಗೆಯುವಾಗ ಕೆಲವು ಸೀಲ್ ಆಗಿರುವುದಿಲ್ಲ, ಸೀಲ್ ಆಗಿ ಅದು ಕೆಲವು ಅರ್ಧ ಸೀಲ್ ಆಗಿರ್ತದೆ. ಎಳೆಜೇನು, ಹೌದು. ಈ ಎಳೆಜೇನು ಇರುವಾಗ ಅದನ್ನು ನಾವು ಡೈರೆಕ್ಟ್ ಆಗಿ ಬಾಟ್ಲಿ ತುಂಬಿಸಿ ಇಟ್ಟರೆ ಅದು ಹುಳಿ ಬರ್ತದೆ, ನೊರೆ ನೊರೆ ಎಲ್ಲ ಬಂದು ಇದಾಗ್ತದೆ. ಅದಕ್ಕೆ ನಾವು ಸ್ವಲ್ಪ ಒಂದು 2 ದಿವಸ ಪಾತ್ರದಲ್ಲಿಟ್ಟು ಬಟ್ಟೆ ಮುಚ್ಚಿ ಬಿಸಿಲಲ್ಲಿ ಇಡಬೇಕು. ಅವಾಗ ಅದರ ಇದು ನೀರು ಪಸೆ ಎಲ್ಲ ಹಾರಿ ಸ್ವಲ್ಪ ಒಳ್ಳೇದಾಗ್ತದೆ, ಸ್ಟಾಕ್ ಇಡ್ಲಿಕ್ಕೆ ಒಳ್ಳೇದಾಗ್ತದೆ. ಜೇನು ಕೃಷಿಯನ್ನ ಕೃಷಿಗೆ ಪೂರಕವಾಗಿ ಸಾಮಾನ್ಯವಾಗಿ ಮಾಡುವಂತಹದ್ದು ಅಂತ ಯಾವ ರೀತಿ ಒಂದು ಫಸಲಲ್ಲಿ ಹೆಚ್ಚಳ ಕಾಣ್ತದೆ? ತೋಟದ ಇದರಲ್ಲಿ ಜೇನು ಕೃಷಿಯನ್ನು ನಾವು ಅಳವಡಿಸಿದ್ರೆ 20-30% ನಾವು ಇಳುವರಿಯನ್ನು ಜಾಸ್ತಿ ಮಾಡಬಹುದು ಫಸಲಲ್ಲಿ. ಯಾವುದೇ ಒಂದು ತೆಂಗು ಆಗಲಿ ಅಡಿಕೆ ಆಗಲಿ ಯಾವುದೇ ಆಗಲಿ 20-30% ನಾವು ಫಸಲನ್ನು ಜಾಸ್ತಿ ನಿರೀಕ್ಷೆ ಮಾಡಬಹುದು. ಆ ಒಂದು ದೃಷ್ಟಿಯಲ್ಲಿ ಪರಾಗಸ್ಪರ್ಶ ಆಗ್ತದೆ, ಅಂದ್ರೆ ಹೂವಿನ ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ, ನಾವು ಇಳುವರಿಯನ್ನು ಜಾಸ್ತಿ ಪಡಬಹುದು. ಈಗ ಒಂದು 5 ಎಕರೆಯೋ ಅಥವಾ ಒಂದು 10 ಎಕರೆಯೋ ಜಾಗ ಇದ್ರೆ ಅಥವಾ ಕೃಷಿ ಜಮೀನು ಇದ್ರೆ ಎಷ್ಟು ಪೆಟ್ಟಿಗೆ ನಿರ್ವಹಣೆ ಮಾಡಬಹುದು? ಒಂದು ಎಕರೆಗೆ ನಾವು ಬರೇ ಅಡಿಕೆ ಅಂತ ಆದ್ರೆ ಒಂದು 10 ಪೆಟ್ಟಿಗೆನು ಸಾಕಬಹುದು ಅಷ್ಟೇ, 5-10 ಪೆಟ್ಟಿಗೆ ಮಾಡಬಹುದು. ಅದು ಆ ಸೀಸನ್ ಅಲ್ಲಿ ಮಾತ್ರ, ಮತ್ತೆ ಮಳೆಗಾಲದಲ್ಲಿ ನಾವು ಅದಕ್ಕೆ ಆಹಾರ ಕೊಡಲೇಬೇಕು. ಆ ರೀತಿಯಲ್ಲಿ ಸಾಕಣೆ ಮಾಡಬಹುದು. ತೆಂಗಿನ ಮರ ಇದೆ ಅಥವಾ ಬೇರೆ ಕಾಡು ಮರ ಇದ್ರೆ? ಕಾಡು ಮರ, ರಬ್ಬರ್ ಇದ್ರೆ, ಕುಂಟಲು ಮರ ಎಲ್ಲ ಇದ್ರೆ ಸ್ವಲ್ಪ ಜಾಸ್ತಿ ಪೆಟ್ಟಿಗೆ ಎಲ್ಲ ಇಡಬಹುದು ಕಾಡಿನಲ್ಲಿ, ಅದರಲ್ಲಿ ಇಡಬಹುದು. ಈ ಜೇನಿನ ಗುಣಮಟ್ಟದಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಕಾಣ್ತದೆ? ಈಗ ರಬ್ಬರ್ ಜೇನು ಇರಬಹುದು ಅಥವಾ ಕಾಡು ಮರಗಳ ಒಂದು ಜೇನು ಆಗಬಹುದು ಅಥವಾ ಅಡಿಕೆ ತೆಂಗಿನ ಜೇನು ಆಗಬಹುದು. ಅದರಲ್ಲಿ ಮೊದಲನೇ ಒಂದು ಅಂದ್ರೆ ಒಳ್ಳೆ ಗುಣಮಟ್ಟ ಅಂತ ಹೇಳಿದ್ರೆ ಕುಂಟನೇರಳೆ ಹಣ್ಣಿನ ಹೂವಿನ ಒಂದು ಜೇನುತುಪ್ಪ ಬಹಳ ಒಂದು ಉತ್ತಮ ರೀತಿಯ ಒಂದು ಜೇನುತುಪ್ಪ. ಅದರಷ್ಟು ಉತ್ತಮ ಜೇನುತುಪ್ಪ ಯಾವುದೂ ಇಲ್ಲ. ಯಾವ ಸಮಯದಲ್ಲಿ ಸಿಗುತ್ತದೆ ಅದು? ಸಾಧಾರಣ ಒಂದು ನಿಮಗೆ ಜನವರಿ ಫೆಬ್ರವರಿ ನಂತರ, ಫೆಬ್ರವರಿ ಏಪ್ರಿಲ್ ವರೆಗೆ ಅದು ಹೂ ಬಿಡುವ ಟೈಮ್ ನೋಡು. ಆ ಟೈಮ್ನಲ್ಲಿ ಸಿಗುವಂತ ಜೇನುತುಪ್ಪ ಬಹಳ ಉತ್ಕೃಷ್ಟ ಜೇನುತುಪ್ಪ ಅದು. ಮತ್ತೆ ರಬ್ಬರ್ನ ಜೇನುತುಪ್ಪ ನನಗೆ ಅಷ್ಟು ಪರಿಚಯ ಇಲ್ಲ ಅದರ ಬಗ್ಗೆ ನನಗೆ ಪರಿಚಯ, ಹೇಗೆ ನಾನು ಇಷ್ಟವರೆಗೆ ರಬ್ಬರ್ ತೋಟದಲ್ಲಿ ಇಡಲಿಲ್ಲ, ನನಗೆ ಅದರಲ್ಲಿ ಹೇಗೆ ಅದರ ಜೇನುತುಪ್ಪ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಈಗ ನಿಮ್ಮ ಜಮೀನಿನಲ್ಲಿ ಮಾತ್ರ ಜೇನು ಪೆಟ್ಟಿಗೆ ಇಟ್ಕೊಂಡಿರುವಂತಹದ್ದು ಅಥವಾ ಸ್ನೇಹಿತರ ಜಮೀನಲ್ಲಿ? ನಮ್ಮ ಜಮೀನಿನಲ್ಲಿ ಮಾತ್ರ ಆಗಿದೆ. ಮಧುಸೂದನ್ ಅವರೇ, ಕೃಷಿ ಬದುಕು ಎನ್ನುವಂತಹ ಒಂದು ರೀತಿಯ ತಪಸ್ಸು ಅಂತ ಹೇಳ್ತೀವಿ, ನಿಮ್ಮ ಸಾಧನೆಯನ್ನ ಗುರುತಿಸುವಂತ ಒಂದು ಕೆಲಸವನ್ನು ಕೂಡ ಸಮಾಜ ಮಾಡಿದೆ, ಈ ಬಗ್ಗೆ ಹೇಳಿ. ನನಗೆ ಫೆಬ್ರವರಿ 10 ತಾರೀಕಿಗೆ ನನಗೆ ಒಡಿಯೂರು ಪ್ರಶಸ್ತಿ ಅಂತೇಳಿ ಸನ್ಮಾನ ನಮಗೆ ಕೊಟ್ಟಿದ್ದಾರೆ ಒಡಿಯೂರು ಕೈದು. ನಾನು ಸಾವಯವ ರೀತಿಯಲ್ಲಿ ಕೃಷಿ ಮಾಡಿದ ಕಾರಣ ಇದಕ್ಕೆ ಒಡಿಯೂರು ಸ್ವಾಮಿಗಳು ಸಾವಯವ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಭೇಟಿಯಾಗಿ ನೀವು ಅವರನ್ನು ಮಾಹಿತಿ ತಿಳ್ಕೊಂಡು ಅವರು ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿ ಅಂತೇಳಿ ಹೇಳಿದ್ರಂತೆ. ಹಾಗೆ ಸುರೇಶ್ ರೈ ಅಂತ ಹೇಳುವವರು ಅದರ ಕಾರ್ಯದರ್ಶಿ ಆಗಿದ್ದಾರೆ ಒಡಿಯೂರು ಇದರಲ್ಲಿ, ಅವರು ನಮ್ಮಲ್ಲಿ ಬಂದಿದ್ದರು. ಅವರು ಬಂದಾಗ ಹೇಳಿದರು ನೀವು ಸಾವಯವ ರೀತಿ ಯಾವ ರೀತಿ ಮಾಡ್ತಾ, ಹಾಗೆ ನಾನು ಸಾವಯವವಾಗಿ ಹೇಳಿದೆ ಇಷ್ಟು ವರ್ಷದಿಂದ ನಾನು ಸಾವಯವವಾಗಿ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಅವರು ಹೋಗಿ ಅಲ್ಲಿ ಹೋಗಿ ಅವರ ಒಂದು ಕಮಿಟಿಯಲ್ಲೆಲ್ಲ ಮಾತಾಡಿ ಒಡಿಯೂರಲ್ಲಿ ಹೀಗೆ ಒಂದು ಕಡೇಶವಾಲಯದಲ್ಲಿ ಒಬ್ಬರು ಮಧುಸೂದನ್ ರಾವ್ ಅವರು ಇದ್ದಾರೆ, ಅವರು ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹೈನುಗಾರಿಕೆ ಮತ್ತು ಇದೆಲ್ಲ ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೊಂದು ಕೊಡುವ ಅಂತ ಅಲ್ಲಿ ಹೇಳಿದ್ರಂತೆ ಅವರು. ಹಾಗೆ ಅದರ ಮೂಲಕ ನನಗೆ ಫೋನ್ ಮುಖಾಂತರ ತಿಳಿಸಿದರು ಒಡಿಯೂರು ಪ್ರಶಸ್ತಿ ಸಮಾರಂಭ ನೀವು ಆಯ್ಕೆ ಆಗಿದ್ದೀರಿ, ನೀವು ಅದಕ್ಕೆ ಬರಬೇಕು, ಹಾಗೆ 10 ತಾರೀಕಿಗೆ ನನಗೆ ಒಡಿಯೂರು ಪ್ರಶಸ್ತಿ ಅಂತೇಳಿ ನನಗೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂತಹ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಒಂದಷ್ಟು ಜನ ರೈತರನ್ನ ಗುರುತಿಸುವುದನ್ನ ನೋಡ್ತೀವಿ, ಆ ರೈತರ ಜೊತೆಗೆ ನೀವು ವಿಚಾರ ವಿನಿಮಯ ಏನಾದ್ರು ಮಾಡ್ಕೊಂಡ್ರೆ? ಅದರ ಜೊತೆಗೆ ನಾನು ವಿಚಾರ ವಿನಿಮಯ ಏನು ಮಾಡಲಿಲ್ಲ. ಇನ್ನೊಂದು ವಿಚಾರ, ಇಂತಹ ಪ್ರಶಸ್ತಿಗಳು ಬಂದಾಗ ಹೇಳುವಂತಹದ್ದು ನಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ಹೇಳಿ, ನಿಮಗೂ ಹಾಗೆ ಅನಿಸಿದೆಯಾ? ಹೌದು, ನನಗೆ ಹಾಗೆ ಅನಿಸಿದೆ. ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ? ಯಾಕಂದ್ರೆ ಇನ್ನು ಅಂದ್ರೆ ನಾನು ಸಾವಯವ ರೀತಿಯಲ್ಲಿ ಮಾಡಿದ ಕಾರಣ ಇನ್ನು ಕೂಡ ಅದಕ್ಕೆ ಏನಾದ್ರೂ ವಿಶೇಷವಾಗಿ ಏನಾದ್ರೂ ಸಾವಯವ ರೀತಿಯಲ್ಲಿ ಮಾಡುವಂತ ಏನಾದ್ರು ವಿಷಯ ಇದ್ರೆ ಅದು ಮಾಡುವ ಅಂತೇಳಿ ಒಂದು ಉತ್ಸಾಹ ಬಂತು, ಪ್ರೋತ್ಸಾಹ ಇದು ಬಂತು. ಮಧುಸೂದನ್ ರಾವ್ ಅವರೇ, ಅಡಿಕೆ ಕೃಷಿಯನ್ನ ಸಾವಯವ ರೀತಿಯಲ್ಲಿ ಮಾಡ್ತಾ ಇದ್ರಿ, ಜೊತೆಗೆ ಹೈನುಗಾರಿಕೆ ಮತ್ತು ಜೇನು ಕೃಷಿ ಇದನ್ನು ಕೂಡ ಮಾಡ್ತಾ ಇದ್ರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೇನು ಕೃಷಿ ಹಾಗೂ ಹೈನುಗಾರಿಕೆ ಅನುಭವ ಕುರಿತು ಎನ್ ಮಧುಸೂದನ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳ್ತೀಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.

ಇದೀಗ ಕೇಳಿ ವೃಂದಗಾನದಲ್ಲಿ ಹಾಡಿರುವ ಪುರಂದರದಾಸರ ದೇವರ ನಾಮ ಚಂದ್ರ ಚೂಡ ಶಿವ ಶಂಕರ ಪಾರ್ವತಿ. ಚಂದ್ರ ಚೂಡ ಶಿವ ಶಂಕರ